ಅದರ ಸ್ಮರಣೆಯಾಗುತ್ತಲೇ ಆತನ ಮನೋರಥವು ಪೂರ್ಣವಾಯಿತು. ಮತ್ತೆ ತಂದೆ ತಾಯಿಯರಿಗೆ ನಮಸ್ಕರಿಸಿ ಕೃತಾರ್ಥನಾದನು. ಆಗ ಪಾರ್ವತಿಯು ಹಾಗೂ ಬುದ್ಧಿವಂತ ಶಂಕರನು ಮುದ್ದಿಸಿದರು. ಹೀಗೆ ಪ್ರಸನ್ನನಾದ ಚಂದ್ರಶೇಖರನಿಂದ ಅಂಧಕನು ತನ್ನ ಮನೋರಥವನ್ನು ಪಡೆದುಕೊಂಡನು. ಮುನಿಯೇ, ಮಹಾದೇವನ ಕೃಪೆಯಿಂದ ಅಂಧಕನಿಗೆ ಪರಮ ಸುಖಪ್ರದವಾದ ಗಣಾಧ್ಯಕ್ಷ ಪದವಿ ಹೇಗೆ ಪ್ರಾಪ್ತವಾಯಿತೆಂಬ ಎಲ್ಲ ವೃತ್ತಾಂತವನ್ನು ನಾನು ತಿಳಿಸಿದೆ ಮತ್ತು ಮೃತ್ಯುಂಜಯ ಮಂತ್ರವನ್ನು ವರ್ಣಿಸಿದೆ. ಈ ಮಂತ್ರವು ಮೃತ್ಯುವಿನ ವಿನಾಶಕವು ಸಂಪೂರ್ಣ ಕಾಮನೆಗಳ ಫಲವನ್ನು ಕೊಡುವುದೂ ಆಗಿದೆ. ಇದನ್ನು ಪ್ರಯತ್ನಪೂರ್ವಕ ಜಪಿಸಬೇಕು. ಅಧ್ಯಾಯ 47 ಮುಕ್ತಾಯ, 48-49 ಆರಂಭ. ಶುಕ್ರಾಚಾರ್ಯರು ಘೋರ ತಪಸ್ಸು, ಅಷ್ಟಮೃತ್ತಿಕಾಷ್ಟ ಸ್ತೋತ್ರದಿಂದ ಅವನನ್ನು ಸ್ತುತಿಸುವುದು, ಶಿವನು ಒಲಿದು ಅವನಿಗೆ ಮೃತ ಸಂಜೀವಿನಿ ವಿದ್ಯೆಯನ್ನು ಕರುಣಿಸುವುದು. ಸನತ್ಕುಮಾರರು ಹೇಳುತ್ತಾರೆ, ವ್ಯಾಸರೇ, ಮುನಿವರ ಶುಕ್ರಾಚಾರ್ಯರಿಗೆ ಶಿವನಿಂದ ಮೃತ್ಯುಂಜಯ ಎಂಬ ಮೃತ್ಯುವನ್ನು ಪ್ರಶಮನಗೊಳಿಸುವ ಪರಾವಿದ್ಯೆ ಹೇಗೆ ಪ್ರಾಪ್ತವಾಗಿತು ಎಂಬುದನ್ನು ವರ್ಣಿಸುವೆನು ಕೇಳು. ಹಿಂದಿನ ಕಾಲದಲ್ಲಿ ಆ ಭೃಗುನಂದನನು ವಾರಣಾಸಿಪುರಕ್ಕೆ ಹೋಗಿ ಪ್ರಭಾವಶಾಲಿ ವಿಶ್ವನಾಥನನ್ನು ಧ್ಯಾನಿಸುತ್ತಾ ಬಹಳ ಕಾಲದವರೆಗೆ ಘೋರ ತಪಸ್ಸನ್ನು ಮಾಡಿದನು. ವೇದವ್ಯಾಸರೇ, ಆಗ ಅವರು ಅಲ್ಲಿ ಒಂದು ಶಿವಲಿಂಗವನ್ನು ಸ್ಥಾಪಿಸಿ ಅದರ ಮುಂದುಗಡೆಯೇ ಒಂದು ಪರಮ ರಮಣೀಯ ಕಲ್ಯಾಣಿಯನ್ನು ಮಾಡಿದರು. ಮತ್ತೆ ಪ್ರಯತ್ನಪೂರ್ವಕ ಆ ದೇವೇಶ್ವರನಿಗೆ 100,000 ಬಾರಿ ದೊನ್ನೆ ತುಂಬ ಪಂಚಾಮೃತದಿಂದ ಹಾಗೂ ಅನೇಕ ಸುಗಂಧಿತ ದ್ರವ್ಯಗಳಿಂದ ಅಭಿಷೇಕ ಮಾಡಿದನು. ಬಳಿಕ 1,000 ಬಾರಿ ಪರಮ ಪ್ರೀತಿಯಿಂದ ಚಂದನ, ಯಕ್ಷಕರ್ದಮ ಮತ್ತು ಸುಗಂಧಿತ ಅಂಗಲೇಪನವನ್ನು ಲಿಂಗಕ್ಕೆ ಹಚ್ಚಿದರು. ಅನಂತರ ಸಾವಧಾನವಾಗಿ ಪರಮ ಪ್ರೇಮದಿಂದ ರಾಜಪಂಚಕ, ದತ್ತೂರ, ಗಣಗೆಲೆ, ಕಮಲ, ಮಾಲತಿ, ಕರ್ಣೀಕಾರ, ಕದಂಬ, ಅಶೋಕ, ಉತ್ಪಲ, ಮಲ್ಲಿಗೆ, ಶತಪತ್ರ ಪುಷ್ಪ, ಸಿಂಧೂವಾರ, ಮುತ್ತುಗ, ಬಂದೂಕ ಪುಷ್ಪ, ಪುನ್ನಗ, ನಾಗಕೇಸರ, ಕೇಸರ, ನವಮಲ್ಲಿಕ, ರಕ್ತದಳ, ಕುಂದ, ಮುಚುಕುಂದ, ಮುಂದಾರ, ಬಿಲ್ವಪತ್ರ, ಮರುಗ, ವೃಕ, ದವನ, ಅತ್ಯಂತ ಸುಂದರ ಅಮ್ರಪಲವ, ತುಳಸಿ, ಬ್ರಹ್ಮತೃತಿ, ಕುಶಾಂಕು, ನಂದವ್ರತ, ಅಗಸ್ಯ, ತಾಳೆ, ದೇವಾದಾರು, ದುರ್ವಾಂಕುರ, ಕುರಾಂಟಿಕ, ಇವುಗಳಲ್ಲಿ ಪ್ರತಿಯೊಂದು ಪುಷ್ಪ ಪತ್ರಗಳಿಂದ ಮತ್ತು ಸುಂದರ ಕಮಲಗಳಿಂದ ಶಂಕರನನ್ನು ವಿಧಿವತ್ತಾಗಿ ಅರ್ಚನೆ ಮಾಡಿದರು. ಅನೇಕ ಉಪಹಾರಗಳನ್ನು ಅರ್ಪಿಸಿದರು. ಶಿವಲಿಂಗದ ಮುಂದೆ ಕುಣಿಯುತ್ತಾ ಶಿವ ಸಹಸ್ರನಾಮ ಹಾಗೂ ಇತರ ಸ್ತೋತ್ರಗಳನ್ನು ಹಾಡುತ್ತಾ ಶಂಕರನನ್ನು ಸ್ತುತಿಸಿದರು. ಹೀಗೆ ಶುಕ್ರಾಚಾರ್ಯರು 5,000 ವರ್ಷಗಳವರೆಗೆ ನಾನಾ ವಿಧದಿಂದ ವಿಧಿವತ್ತಾಗಿ ಮಹೇಶ್ವರನನ್ನು ಪೂಜಿಸುತ್ತಾ ಇದ್ದರು. ಆದರೂ ಅವರಿಗೆ ಕಿಂಚಿತ್ತಾದರೂ ವರವನ್ನು ಕೊಡಲು ಉದ್ಯಕ್ತನಾಗದಿದ್ದಾಗ ಅವರು ಇನ್ನೊಂದು ಅತ್ಯಂತ ದುಸ್ಸಹ ಹಾಗೂ ಘೋರ ನಿಯಮವನ್ನು ಆಶ್ರಯಿಸಿದರು. ಆಗ ಶುಕ್ರಾಚಾರ್ಯರು ಇಂದ್ರಿಯಗಳ ಸಹಿತ ಮನಸ್ಸಿನ ಅತ್ಯಂತ ಚಂಚಲತಾ ಮಹಾದೋಷವನ್ನು ಪದೇ ಪದೇ ಭಾವರೂಪಿ ಜಲದಿಂದ ತೊಳೆದು ಬಿಟ್ಟರು. ಹೀಗೆ ಚಿತ್ತರತ್ನವನ್ನು ನಿರ್ಮಲಗೊಳಿಸಿ ಅದನ್ನು ಪಿನಾಕಾಧಾರಿ ಶಿವನಿಗೆ ಅರ್ಪಿಸಿದರು ಹಾಗೂ ಧುಮಕಣಗಳನ್ನು ಸೇವಿಸುತ್ತಾ ತಪಸ್ಸಿಗೆ ತೊಡಗಿದರು. ಹೀಗೆ ದೃಢ ಚಿತ್ತದಿಂದ ಘೋರ ತಪಸ್ಸು ಮಾಡುವುದನ್ನು ನೋಡಿ ಮಹೇಶ್ವರನು ಅವರ ಮೇಲೆ ಪ್ರಸನ್ನನಾದನು. ಮತ್ತೆ ದಕ್ಷಕನ್ಯೆ ಪಾರ್ವತಿಯು ಸ್ವಾಮಿ 1,000 ಸೂರ್ಯರಿಂದಲೂ ಮಿಗಿಲಾದ ಅಂಗಕಾಂತಿಯುಳ್ಳ ಸಾಕ್ಷಾತ್ ವಿರೂಪಾಕ್ಷ ಶಂಕರನು ಆ ಲಿಂಗದಿಂದ ಪ್ರತ್ಯಕ್ಷನಾಗಿ ಶುಕ್ರನಲ್ಲಿ ಇಂತೆಂದನು. ಮಹೇಶ್ವರನು ಹೇಳಿದನು, ಮಹಾನುಭಾವನಾದ ಭೃಗನಂದನನೇ, ನೀನು ತಪಸ್ಸಿನ ನಿಧಿಯಾಗಿರುವೆ. ಮಹಾಮುನಿಯೇ, ನಾನು ನಿನ್ನ ಈ ಅವಿಚ್ಛಿನ್ನ ತಪಸ್ಸಿನಿಂದ ವಿಶೇಷ ಪ್ರಸನ್ನನಾಗಿರುವೆನು. ಭಾರ್ಗವನೇ, ನೀನು ಎಲ್ಲ ಮನೋವಾಂಛಿತ ವರವನ್ನು ಬೇಡಿಕೋ. ನಾನು ಪ್ರೀತಿಯಿಂದ ನಿನ್ನ ಎಲ್ಲ ಮನೋರಥವನ್ನು ಪೂರ್ಣಗೊಳಿಸುವೆನು. ಈಗ ನಿನಗೆ ಎಲ್ಲವನ್ನೂ ಕೊಡುವೆನು. ಸನತ್ಕುಮಾರರು ಹೇಳುತ್ತಾರೆ, ಮುನಿಯೇ, ಶಂಭುವಿನ ಈ ಪರಮ ಸುಖದಾಯಕ ಹಾಗೂ ಉತ್ತಮ ವಚನವನ್ನು ಕೇಳಿ ಶುಕ್ರಾಚಾರ್ಯರು ಸಂತೋಷಗೊಂಡು ಆನಂದ ಸಾಗರದಲ್ಲಿ ಮುಳುಗಿದರು. ಆ ಕಮಲ ನಯನ ದ್ವಿಜವರ ಶುಕ್ರನ ಶರೀರವು ಪರಮಾನಂದ ದೀಪ ಪುಳಕಿತವಾಯಿತು. ಆಗ ಅವರು ಹರ್ಷದಿಂದ ಶಂಭುವಿನ ಚರಣಗಳಲ್ಲಿ ನಮಸ್ಕರಿಸಿದರು. ಆಗ ಅವರು ಕಣ್ಣುಗಳು ಹರ್ಷದಿಂದ ಅರಳಿದವು. ಮತ್ತೆ ಅವರು ಶಿರದ ಮೇಲೆ ಅಂಜಲಿಯನ್ನಿಟ್ಟುಕೊಂಡು ಜೈ ಜೈಕಾರ ಮಾಡುತ್ತಾ ಅಷ್ಟಮೂರ್ತಿಧಾರಿ ವರದ ನಾಯಕ ಶಿವನನ್ನು ಸ್ತುತಿಸಿ ತೊಡಗಿದರು. ಭಾರ್ಗವನು ಹೇಳಿದನು, ಸೂರ್ಯಸ್ವರೂಪಿ ಭಗವಂತನೇ, ನೀನು ಮೂರು ಲೋಕಗಳ ಹಿತಕ್ಕಾಗಿ ಆಕಾಶದಲ್ಲಿ ಪ್ರಕಾಶಿತನಾಗುವೆ ಮತ್ತು ನನ್ನ ಕಿರಣಗಳಿಂದ ಸಮಸ್ತ ಅಂಧಾಕಾರವನ್ನು ಹೊಡೆದೋಡಿಸಿ ರಾತ್ರಿಯಲ್ಲಿ ಸಂಚರಿಸುವ ಅಸುರರ ಮನೋರಥಗಳನ್ನು ನಷ್ಟವಾಗಿಸಿ ಬಿಡುವೆ. ಜಗದೀಶ್ವರನೇ, ನಿನಗೆ ನಮಸ್ಕಾರಗಳು. ಘೋರ ಅಂಧಕಾರಕ್ಕಾಗಿ ಚಂದ್ರಸ್ವರೂಪಿ ಶಂಕರನೇ, ನೀನು ಅಮೃತದಿಂದ ಪ್ರವಾಹದಿಂದ ಪರಿಪೂರ್ಣನು ಹಾಗೂ ಜಗತ್ತಿನ ಎಲ್ಲ ಪ್ರಾಣಿಗಳ ನೇತ್ರನಾಗಿರುವೆ. ನೀನು ಎಲ್ಲ ಎಲ್ಲೆ ಇಲ್ಲದೆ ಕಿರಣಗಳಿಂದ ಆಕಾಶದಲ್ಲಿ ಮತ್ತು ಭೂತಳದಲ್ಲಿ ಅಪಾರ ಪ್ರಕಾಶವನ್ನು ಹರಡುವೆ. ಅವರಿಂದ ಎಲ್ಲ ಅಂಧಕಾರವು ದೂರವಾಗುತ್ತದೆ. ನಿನಗೆ ನಮಸ್ಕಾರ. ಸರ್ವವ್ಯಾಪ್ತಿಯೇ, ನೀನು ಪಾವನ ಪಥ. ಯೋಗ ಮಾರ್ಗದ ಆಶ್ರಯ ಪಡೆಯುವವರಿಗೆ ಸದಾ ಗತಿ ಮತ್ತು ಉಪವಾಸ ದೇವನಾಗಿರುವೆ. ಭುವನ ಜೀವನವೇ, ನೀನಲ್ಲದೆ ಈ ಲೋಕದಲ್ಲಿ ಯಾರು ತಾನೇ ಜೀವಿಸಿ ಇರಬಲ್ಲರು? ಸರ್ಪಕುಲ ಸಂತೋಷದಾತನೇ, ನೀನು ನಿಶ್ಚಲ ವಾಯುರೂಪದಿಂದ ಸಮಸ್ತ ಪ್ರಾಣಿಗಳನ್ನು ವೃದ್ಧಿ ಮಾಡುವವನು, ನಿನಗೆ ನಮಸ್ಕಾರಗಳು. ವಿಶ್ವದ ಏಕಮಾತ್ರ ಪಾವನಕರ್ತನೇ, ನೀನು ಶರಣಾಗತ ರಕ್ಷಕ ಮತ್ತು ಅಗ್ನಿಯ ಏಕಮಾತ್ರ ಶಕ್ತಿಯಾಗಿರುವೆ. ಪಾವಕನು ನಿನ್ನದೇ ಸ್ವರೂಪನಾಗಿರುವನು. ನೀನಲ್ಲದೆ ಮೃತರ ವಾಸ್ತವಿಕ ದಿವ್ಯ ಕಾರ್ಯವಾದ ದಾಹವೇ ಆದಿ ಆಗಲಾರದು. ಜಗತ್ತಿನ ಅಂತರಾತ್ಮನೇ ನೀನು, ಪ್ರಾಣಶಕ್ತಿಯು ದಾತೃನು, ಜಗತ್ರೂಪನು, ಹೆಜ್ಜೆ ಹೆಜ್ಜೆಗೂ ಶಾಂತಿಯನ್ನು ಕರುಣಿಸುವನೂ ಆಗಿರುವೆ. ನಿನ್ನ ಚರಣಗಳಲ್ಲಿ ನಾನು ಶಿರವನ್ನು ಚಾಚುವೆನು. ಜಲಸ್ವರೂಪಿ ಪರಮೇಶ್ವರನೇ, ನೀನು ನಿಶ್ಚಯವಾಗಿಯೂ ಜಗತ್ತಿನ ಪವಿತ್ರ ಕರ್ತನು ಹಾಗೂ ಚಿತ್ರ ವಿಚಿತ್ರ ಸುಂದರ ಚರಿತ್ರವನ್ನು ಮಾಡುವನಾಗಿರುವೆ. ವಿಶ್ವನಾಥನೇ, ನೀರಿನಲ್ಲಿ ಸ್ನಾನ ಮಾಡುವುದರಿಂದ ನೀನು ವಿಶ್ವವನ್ನು ನಿರ್ಮಲ ಹಾಗೂ ಪವಿತ್ರಗೊಳಿಸುವೆ. ಅದಕ್ಕಾಗಿ ನಿನಗೆ ನಮಸ್ಕಾರಗಳು. ಆಕಾಶ ಸ್ವರೂಪಿ ಈಶ್ವರನೇ, ನಿನ್ನಿಂದ ಅವಕಾಶವನ್ನು ಪಡೆದ ಕಾರಣ ಈ ವಿಶ್ವವು ಒಳಗೆ ಹೊರಗೆ ವಿಕಸಿತವಾಗಿ ಸದಾ ಸ್ವಾಭಾವಿಕವಾಗಿ ಶ್ವಾಸವನ್ನು ತೆಗೆದುಕೊಳ್ಳುತ್ತದೆ. ಅರ್ಥಾತ್ ಇದರ ಪರಂಪರೆ ನಡೆಯುತ್ತಾ ಇರುತ್ತದೆ. ನಿನ್ನಿಂದ ಇದು ಸಂಕುಚಿತವೂ ಆಗುತ್ತದೆ, ಅಂದರೆ ನಷ್ಟವಾಗುತ್ತದೆ. ಅದಕ್ಕಾಗಿ ದಯಾಳು ಭಗವಂತನೇ, ನಾನು ನಿನ್ನ ಮುಂದೆ ನತಮಸ್ತಕನಾಗಿರುವೆನು. ವಿಶ್ವಾಂಬರಾತ್ಮನೇ, ನೀನೇ ಈ ವಿಶ್ವದ ಭರಣ ಪೋಷಣ ಮಾಡುತ್ತಿರುವೆ. ಸರ್ವವ್ಯಾಪ್ತಿಯೇ, ನೀನಲ್ಲದೆ ಬೇರೆ ಯಾರು ಅಜ್ಞಾನಂದಾಕಾರವನ್ನು ದೂರಗೊಳಿಸಲು ಸಮರ್ಥನಿರುವನು? ಆದ್ದರಿಂದ ವಿಶ್ವನಾಥನೇ, ನೀನು ನನ್ನ ಅಜ್ಞಾನ ರೂಪಿ ಕತ್ತಲೆಯನ್ನು ವಿನಾಶಗೊಳಿಸು. ನಾಗಭೂಷಣನೇ, ನೀನು ಸ್ತವನೀಯ ಪುರುಷರಲ್ಲಿ ಅತಿಶ್ರೇಷ್ಠನಾಗಿರುವೆ. ಅದಕ್ಕಾಗಿ ಪರಾತ್ಪರ ಪ್ರಭುವಾದ ನಿನಗೆ ಪದೇ ಪದೇ ಪ್ರಣಾಮ ಮಾಡುತ್ತೇನೆ. ಆತ್ಮಸ್ವರೂಪಿ ಶಂಕರನೇ, ನೀನು ಸಮಸ್ತ ಪ್ರಾಣಿಗಳ ಅಂತರಾತ್ಮನಲ್ಲಿ ವಾಸಿಸುವನು. ಪ್ರತಿಯೊಂದು ರೂಪದಲ್ಲಿಯೂ ವ್ಯಾಪ್ತನೂ ಆಗಿರುವೆ. ನಾನು ಪರಮಾತ್ಮನಾದ ನಿನ್ನವನಾಗಿರುವೆನು. ಅಷ್ಟಮೂರ್ತಿಯೇ, ನಿನ್ನ ಈ ರೂಪ ಪರಂಪರೆಯಿಂದ ಈ ಚರಾಚರ ವಿಶ್ವವು ವಿಸ್ತಾರಗೊಂಡಿದೆ. ಆದ್ದರಿಂದ ನಾನು ಸದಾ ನಿನಗೆ ನಮಸ್ಕರಿಸುತ್ತಿದ್ದೇನೆ. ಮುಕ್ತ ಪುರುಷರ ಬಂಧುವೇ, ನೀನು ವಿಶ್ವದ ಸಮಸ್ತ ಪ್ರಾಣಿಗಳ ಸ್ವರೂಪನು, ಪ್ರಣತ ಜನರ ಸಂಪೂರ್ಣ ಯೋಗಕ್ಷೇಮದ ನಿರ್ವಾಹನೂ ಮಾಡುವವನು, ಪರಮಾರ್ಥ ಸ್ವರೂಪನೂ ಆಗಿರುವೆ. ನೀನು ಈ ಅಷ್ಟಮೂರ್ತಿಗಳಿಂದ ಕೂಡಿಕೊಂಡು ಹರಡಿಕೊಂಡಿರುವ ಈ ವಿಶ್ವವನ್ನು ಚೆನ್ನಾಗಿ ವಿಸ್ತರಿಸುತ್ತಿರುವೆ. ಆದ್ದರಿಂದ ನಿನಗೆ ನನ್ನ ವಂದನೆಗಳು. ಸನತ್ಕುಮಾರರು ಹೇಳುತ್ತಾರೆ, ಮುನಿವರ್ಯನೇ, ಭೃಗುನಂದನ ಶುಕ್ರನು ಈ ಪ್ರಕಾರ ಅಷ್ಟಮೂರ್ತ್ಯಾಷ್ಟಕ ಸ್ತೋತ್ರದಿಂದ ಶಿವನನ್ನು ಸ್ತುತಿಸಿ ಭೂಮಿಯಲ್ಲಿ ಮಸ್ತಕವನ್ನು ಚಾಚಿ ಪದೇ ಪದೇ ನಮಸ್ಕಾರ ಮಾಡಿದನು.